ಬ್ರಹ್ಮದೇವರು ಹೇಳುತ್ತಾರೆ, ಶಂಕರ ಪುತ್ರ ಸ್ವಾಮಿ ಕಾರ್ತಿಕನೇ, ನೀನು ದೇವಾದಿ ದೇವನಾಗಿರುವೆ. ಪಾರ್ವತಿ ಸುತನೇ, ವಿಷ್ಣು ಮತ್ತು ತಾರಕರ ಈ ವ್ಯರ್ಥ ಯುದ್ಧವು ಶೋಭಿಸುವುದಿಲ್ಲ. ಏಕೆಂದರೆ ವಿಷ್ಣುವಿನ ಕೈಯಿಂದ ಈ ತಾರಕನು ಸಾಯಲಾರನು. ಇವನು ನನ್ನಿಂದ ವರವನ್ನು ಪಡೆದು ಅತ್ಯಂತ ಬಲಿಷ್ಠನಾಗಿರುವನು. ಇದನ್ನು ನಾನು ಖಂಡಿತವಾಗಿ ಸತ್ಯವಾದ ಮಾತನ್ನೇ ಹೇಳುತ್ತಿದ್ದೇನೆ ಪಾರ್ವತಿ ನಂದನನೇ. ನೀನಲ್ಲದೆ ಈ ಪಾಪಿಯನ್ನು ಕೊಲ್ಲುವವನು ಬೇರೆ ಯಾರೂ ಇಲ್ಲ. ಅದಕ್ಕಾಗಿ ಮಹಾಪ್ರಭುವೇ, ನೀನು ನಾನು ಹೇಳಿದಂತೆಯೇ ಮಾಡಬೇಕು. ಪರಂತಪನೇ, ನೀನು ಶೀಘ್ರವಾಗಿಯೇ ಆ ದೈತ್ಯನ ವಧೆಗಾಗಿ ಸಿದ್ಧನಾಗು. ಏಕೆಂದರೆ ಪಾರ್ವತಿ ಪುತ್ರನೇ, ತಾರಕನು ಸಂಹಾರಕ್ಕಾಗಿಯೇ ನೀನು ಶಂಕರನಿಂದ ಉತ್ಪನ್ನನಾಗಿರುವೆ. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ನನ್ನ ಈ ಮಾತನ್ನು ಕೇಳಿ ಶಂಕರ ನಂದನ ಕುಮಾರ ಕಾರ್ತಿಕೇಯನು ಗಹಗಹಿಸಿ ನಕ್ಕು ಪ್ರಸನ್ನತೆಯಿಂದ ತಥಾಸ್ತು, ಹಾಗೆಯೇ ಆಗಲಿ ಎಂದು ಹೇಳಿದನು. ಆಗ ಮಹಾನ್ ಐಶ್ವರ್ಯಶಾಲಿ ಶಂಕರ ಪುತ್ರ ಕುಮಾರನು ತಾರಕಾಸುರನ ವಧೆಯನ್ನು ನಿಶ್ಚಯಿಸಿ ವಿಮಾನದಿಂದ ಇಳಿದು ನಡೆಯತೊಡಗಿದನು. ಆಗ ಮಹಾಬಲಿ ಶಿವಪುತ್ರ ಕುಮಾರನು ತನ್ನ ಅತ್ಯಂತ ಹೊಳೆಯುವ ಅಗ್ನಿ ಜ್ವಾಲೆಗಳಿಂದ ಉರಿಯುತ್ತಿದ್ದ ಒಂದು ದೊಡ್ಡ ಉಲ್ಕೆಯಂತೆ ಕಂಗೊಳಿಸುವ ಮಹಾಶಕ್ತಿಯನ್ನು ಕೈಯಲ್ಲೆತ್ತಿಕೊಂಡು ಕಾಲ್ನಡಿಗೆಯಿಂದಲೇ ವೇಗವಾಗಿ ಸಾಗುತ್ತಿರುವಾಗ ಅವನು ಅದ್ಭುತವಾಗಿ ಶೋಭಿಸುತ್ತಿದ್ದನು. ಅವನ ಮನಸ್ಸಿನಲ್ಲಿ ಕಿಂಚಿತ್ತಾದರೂ ವ್ಯಾಕುಲತೆ ಇರಲಿಲ್ಲ. ಅವನು ಪ್ರಚಂಡ, ಅಪ್ರಮೇಯ, ಬಲಶಾಲಿಯಾಗಿದ್ದನು. ಆ ಷಣ್ಮುಖನು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ತಾರಕನು ಸುರಶ್ರೇಷ್ಠರಲ್ಲಿ ಶತ್ರುಗಳನ್ನು ಸಂಹಾರ ಮಾಡುವ ಕುಮಾರ ಇವನೇನು, ವೀರನಾದ ನಾನೊಬ್ಬನೇ ಇವನೊಡನೆ ಯುದ್ಧ ಮಾಡುವೆನು, ಹಾಗೂ ನಾನೇ ಸಮಸ್ತ ವೀರರನ್ನು, ಪ್ರಮತ ಗಣಗಳನ್ನು, ಲೋಕಪಾಲಕರನ್ನು, ದೇವತೆಗಳ ನಾಯಕನಾದ ಶ್ರೀಹರಿಯನ್ನು ಕೊಂದು ಹಾಕುವೆನು ಎಂದು ಗದರಿದನು. ಅನಂತರ ದೇವತೆಗಳಿಗೆ ದುರ್ವಚನಗಳನ್ನು ಆಡುತ್ತಾ ಆ ತಾರಕಾಸುರನು ಭೀಷಣ ಯುದ್ಧವನ್ನು ಮಾಡತೊಡಗಿದನು. ಆಗ ಭಯಂಕರ ವಿಕಟ ಸಂಗ್ರಾಮವಾಗಿತ್ತು. ಆಗ ಶತ್ರುವೀರರನ್ನು ಸಂಹಾರ ಮಾಡುವ ಕುಮಾರನು ಶಿವನ ಚರಣ ಕಮಲಗಳನ್ನು ಸ್ಮರಿಸಿ ತಾರಕನನ್ನು ವಧಿಸಲು ವಿಚಾರ ಮಾಡಿದನು. ಮತ್ತೆ ಮಹಾ ತೇಜಸ್ವಿಯು ಮಹಾಬಲಿಯೂ ಆದ ಕುಮಾರನು ರೋಷ ವೇಷದಲ್ಲಿ ಗರ್ಜಿಸಿ ವಿಶಾಲವಾದ ಸೈನ್ಯದೊಂದಿಗೆ ಯುದ್ಧಕ್ಕೆ ಸಿದ್ಧನಾದನು. ಆಗ ಸಮಸ್ತ ದೇವತೆಗಳು ಜೈ ಜೈಕಾರ ಮಾಡಿದರು. ದೇವಋಷಿಗಳು ಸುಂದರವಾದ ಮಾತುಗಳಿಂದ ಅವನನ್ನು ಸ್ತುತಿಸಿದರು. ಆಗ ತಾರಕ ಮತ್ತು ಕುಮಾರನ ಸಂಗ್ರಾಮ ಪ್ರಾರಂಭವಾಯಿತು. ಅದು ಅತ್ಯಂತ ದುಸ್ಸಾಹ, ಮಹಾನ್, ಭಯಂಕರ ಹಾಗೂ ಸಮಸ್ತ ಪ್ರಾಣಿಗಳನ್ನು ಭಯಗೊಳಿಸುವಂತಿತ್ತು. ಕುಮಾರ ಮತ್ತು ತಾರಕ ಇಬ್ಬರು ಶಕ್ತಿ ಯುದ್ಧದಲ್ಲಿ ಪರಮ ಪ್ರವೀಣರಾಗಿದ್ದರು. ಆದ್ದರಿಂದ ಅತ್ಯಂತ ರೋಸಾವೇಶದಲ್ಲಿ ಅವರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರಹರಿಸತೊಡಗಿದರು. ಪರಮ ಪರಾಕ್ರಮಿಗಳಾದ ಅವರಿಬ್ಬರು ನಾನಾ ವಿಧದ ಪಟ್ಟುಗಳನ್ನು ಬದಲಿಸುತ್ತಾ ಗರ್ಜಿಸುತ್ತಿದ್ದರು. ಅನೇಕ ಪ್ರಕಾರದಿಂದ ಒಬ್ಬರನ್ನೊಬ್ಬರು ಆಘಾತ ಮಾಡುತ್ತಿದ್ದರು. ಆಗ ದೇವತೆಗಳು, ಗಂಧರ್ವರು, ಕಿನ್ನರರು ಸುಮ್ಮನೆ ನಿಂತುಕೊಂಡು ಆ ದೃಶ್ಯವನ್ನು ನೋಡಿ ಅವರಿಗೆ ಪರಮ ವಿಸ್ಮಯವಾಯಿತು. ವಾಯುವಿನ ಬೀಸುವಿಕೆಯು ನಿಂತು ಹೋಯಿತು. ಸೂರ್ಯನ ಪ್ರಭೆಯು ಮಂಕಾಯಿತು. ಪರ್ವತ ಹಾಗೂ ವನ ಕಾನನ ಸಹಿತ ಇಡೀ ಪೃಥ್ವಿಯ ನಡುಗತೊಡಗಿತು. ಇದೇ ಸಂದರ್ಭದಲ್ಲಿ ಹಿಮಾಲಯಾದಿ ಪರ್ವತಗಳು ಸ್ನೇಹ ವಿಭೂತರಾಗಿ ಕುಮಾರನ ರಕ್ಷಣೆಗಾಗಿ ಅಲ್ಲಿ ಬಂದರು. ಆಗ ಎಲ್ಲ ಪರ್ವತರು ಭಯಭೀತರಾದುದನ್ನು ನೋಡಿ ಶಂಕರ ಮತ್ತು ಗಿರಿಜೆಯು ಪುತ್ರ ಕುಮಾರನನ್ನು ಅವರನ್ನು ಸಾಂತ್ವನಗೊಳಿಸುತ್ತಾ ಇಂತೆಂದನು. ಕುಮಾರನು ಹೇಳಿದನು, ಮಹಾನುಭಾವರಾದ ಪರ್ವತಗಳಿರಾ, ನೀವು ದುಃಖಿಸಬೇಡಿರಿ. ನೀವು ಯಾವುದೇ ಚಿಂತೆಯನ್ನು ಮಾಡಬೇಡಿರಿ. ನಾನು ಇಂದು ನಿಮ್ಮೆಲ್ಲರ ಕಣ್ಣು ಮುಂದೆಯೇ ಈ ಪಾಪಿಯನ್ನು ಮುಗಿಸಿಬಿಡುತ್ತೇನೆ. ಹೀಗೆ ಆ ಪರ್ವತಗಳಿಗೆ ಮತ್ತು ದೇವತೆಗಳಿಗೆ ಧೈರ್ಯ ತುಂಬಿ ಕುಮಾರನನ್ನು ಗಿರಿಜೆ ಮತ್ತು ಶಂಕರರಿಗೆ ಪ್ರಣಾಮ ಮಾಡಿ ತನ್ನ ಪ್ರಕಾಶಮಯ ಶಕ್ತಿಯನ್ನು ಕೈಗೆತ್ತಿಕೊಂಡನು. ಶಂಭು ಪುತ್ರ ಕುಮಾರನು ಮಹಾಬಲಿಷ್ಠನು ಮಹಾನ್ ಐಶ್ವರ್ಯಶಾಲಿಯೂ ಆಗಿದ್ದನು. ಅವನು ತಾರಕನನ್ನು ವಧಿಸುವ ಇಚ್ಛೆಯಿಂದ ಶಕ್ತಿಯನ್ನು ಕೈಗೆತ್ತಿಕೊಂಡಾಗ ಅವನ ಶೋಭೆಯು ಅದ್ಭುತವಾಗಿತ್ತು. ಅನಂತರ ಶಂಕರನ ತೇಜದಿಂದ ಉತ್ಪನ್ನನಾದ ಕುಮಾರನು ಸಮಸ್ತ ಲೋಕಗಳಿಗೆ ಕಷ್ಟವನ್ನು ಕೊಡುವಂತಹ ತಾರಕಾಸುರನ ಮೇಲೆ ಆ ಶಕ್ತಿಯನ್ನು ಪ್ರಯೋಗಿಸಿದನು. ಆ ಶಕ್ತಿಯ ಆಘಾತದಿಂದ ತಾರಕಾಸುರನ ಅಂಗಾಂಗಗಳೆಲ್ಲ ಭಿನ್ನ ಭಿನ್ನವಾದವು. ಹಾಗೂ ಸಮಸ್ತ ಅಸುರರ ಅಧಿಪತಿಯಾದ ಆ ಮಹಾವೀರನು ದಶಾಶಾಯಿಯಾದನು. ಎಲ್ಲರೂ ನೋಡುತ್ತಿರುವಂತೆ ಕುಮಾರನು ಕೊಂದ ತಾರಕಾಸುರನ ಪ್ರಾಣ ಪಕ್ಷಿಯು ಹಾರಿಹೋಯಿತು. ಮಹಾವೀರ ತಾರಕನು ಆ ಮಹಾಸಮರದಲ್ಲಿ ಗತಪ್ರಾಣನಾಗಿ ಬಿದ್ದಿರುವುದನ್ನು ನೋಡಿ ವೀರವರ ಕುಮಾರನು ಮತ್ತೆ ಅವನ ಮೇಲೆ ಆಘಾತ ಮಾಡಲಿಲ್ಲ. ಮಹಾಬಲಿ ದೈತ್ಯರಾಜ ತಾರಕನು ಸತ್ತು ಹೋದಾಗ ದೇವತೆಗಳು ಬಹಳಷ್ಟು ಅಸುರನನ್ನು ಯಮಸದನಕ್ಕೆ ಅಟ್ಟಿದರು. ಆ ಯುದ್ಧದಲ್ಲಿ ಕೆಲವು ಅಸುರರು ಭಯಗೊಂಡು ಕೈ ಮುಗಿದರು. ಕೆಲವರ ಶರೀರಗಳು ಭಿನ್ನ ಭಿನ್ನವಾಗಿದ್ದವು. ಸಾವಿರಾರು ದೈತ್ಯರು ಮೃತ್ಯುವಿಗೆ ಅತಿಥಿಯಾದರು. ಕೆಲವು ಶರಣಾರ್ಥಿ ದೈತ್ಯರು ಅಂಜಲಿಯನ್ನು ಚಾಚಿ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಳ್ಳುತ್ತಾ ಕುಮಾರನಿಗೆ ಶರಣಾದರು. ಕೆಲವರು ಸತ್ತು ಹೋದರು, ಕೆಲವರು ರಣರಂಗವನ್ನು ಬಿಟ್ಟು ಓಡಿ ಹೋದರು. ಸಾವಿರಾರು ದೈತ್ಯರು ಜೀವದಾಸೆಯಿಂದ ಓಡಿ ಪಾತಾಳವನ್ನು ಪ್ರವೇಶಿಸಿದರು. ಅವರೆಲ್ಲರ ಆಸೆಗಳು ಭಗ್ನಗೊಂಡಿದ್ದವು. ಮುಖದಲ್ಲಿ ದೀನತೆಯೂ ಆವರಿಸಿತ್ತು. ಮುನೇಶ್ವರನೇ, ಹೀಗೆ ಆ ಎಲ್ಲ ದೈತ್ಯ ಸೇನೆಯು ನಾಶವಾಯಿತು. ದೇವತೆಗಳ ಭಯದಿಂದ ಯಾರೂ ಅಲ್ಲಿ ನಿಲ್ಲರಾದರು. ಆ ದುರಾತ್ಮನಾದ ತಾರಕನು ಸತ್ತು ಹೋದಾಗ ಎಲ್ಲ ಲೋಕಗಳು ನಿಷ್ಕಂಟಕವಾದವು ಮತ್ತು ಇಂದ್ರಾದಿ ದೇವತೆಗಳೆಲ್ಲರೂ ಆನಂದಮಗ್ನರಾದರು. ವಿಜಯಿಯಾದ ಕುಮಾರನನ್ನು ನೋಡಿ ಒಮ್ಮೆಲೆ ಸಮಸ್ತ ದೇವತೆಗಳಿಗೆ ಹಾಗೂ ಮೂರು ಲೋಕದ ಸಮಸ್ತ ಪ್ರಾಣಿಗಳಿಗೆ ಮಹದಾನಂದವಾಯಿತು. ಆಗ ಭಗವಾನ್ ಶಂಕರನು ಕಾರ್ತಿಕೇಯನ ವಿಜಯದ ಸಮಾಚಾರವನ್ನು ಕೇಳಿ ಸಂತೋಷಗೊಂಡನು ಮತ್ತು ಪಾರ್ವತಿಯೊಂದಿಗೆ ಗಣಗಳಿಂದ ಕೂಡಿಕೊಂಡು ಅಲ್ಲಿಗೆ ಆಗಮಿಸಿದನು. ಹಿಂದೆ ಪಾರ್ವತಿಯ ಹೃದಯದಲ್ಲಿ ಸ್ನೇಹವು ಹಿಡಿಸುತ್ತಿರಲಿಲ್ಲ. ಆ ಪಾರ್ವತಿಯ ಪರಮ ಪ್ರೇಮ ಪೂರ್ವಕ ಸೂರ್ಯನಂತೆ ತೇಜಸ್ವಿಯಾದ ತನ್ನ ಪುತ್ರ ಕುಮಾರನನ್ನು ತೊಡೆಯಲ್ಲಿ ಎತ್ತುಕೊಂಡು ಮುದ್ದಿಸತೊಡಗಿದಳು. ಅದೇ ಸಂದರ್ಭದಲ್ಲಿ ಹಿಮಾಲಯನು ಬಂದು ಬಾಂಧವರು ಅನುಯಾಯಿಗಳೊಂದಿಗೆ ಬಂದು ಶಂಭು ಪಾರ್ವತಿ ಮತ್ತು ಸ್ಕಂದನನ್ನು ಸ್ತುತಿಸಿದನು. ಅನಂತರ ಸಮಸ್ತ ದೇವತೆಗಳು ಮುನಿಗಳು ಸಿದ್ಧರು ಚಾರಣರು ಶಿವನಂದನ ಕುಮಾರನನ್ನು ಶಂಭುವನ್ನು ಮತ್ತು ಪರಮ ಪ್ರಸನ್ನಳಾದ ಪಾರ್ವತಿಯನ್ನು ಸ್ತುತಿಸಿದರು. ಆಗ ಉಪದೇವತೆಗಳು ಬಾರಿ ಪುಷ್ಪ ವೃಷ್ಟಿ ಮಾಡಿದರು. ಎಲ್ಲ ಪ್ರಕಾರದ ವಾದ್ಯಗಳು ಮೊಳಗಿದವು. ವಿಶೇಷವಾಗಿ ಜೈಕಾರ ನಮಸ್ಕಾರ ಶಬ್ದಗಳು ಎಲ್ಲೆಡೆ ಪ್ರತಿಧ್ವನಿಸಿದವು. ಆ ಸಮಯದಲ್ಲಿ ಅಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ಅದರಲ್ಲಿ ಕೀರ್ತನೆಯ ವಿಶೇಷತೆ ಇತ್ತು ಮತ್ತು ಆ ಸ್ಥಾನ ವಾದ್ಯ ವಾದನಗಳ ಶಬ್ದದಿಂದ ಹೆಚ್ಚಾದ ಬ್ರಹ್ಮಘೋಷದಿಂದ ವ್ಯಾಪ್ತವಾಗಿತ್ತು. ಮುನಿಯೇ, ಸಮಸ್ತ ದೇವತೆಗಳು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಕೈಜೋಡಿಸಿಕೊಂಡು ಭಗವನ್ ಜಗನ್ನಾಥನನ್ನು ಸ್ತುತಿಸಿದರು. ಅನಂತರ ಎಲ್ಲರಿಂದ ಪ್ರಶಂಸಿತನಾಗಿ ತನ್ನ ಗಣಗಳಿಂದ ಸುತ್ತುವರಿದು ಭಗವಾನ್ ರುದ್ರನು ಜಗಜ್ಜನನಿ ಭವಾನಿಯೊಂದಿಗೆ ತನ್ನ ನಿವಾಸ ಸ್ಥಾನವಾದ ಕೈಲಾಸಕ್ಕೆ ತೆರಳಿದನು. ಇತ್ತ ತಾರಕನು ಸತ್ತು ಹೋದುದನ್ನು ಕಂಡು ದೇವತೆಗಳೆಲ್ಲರೂ ಇತರ ಸಮಸ್ತ ಪ್ರಾಣಿಗಳ ಮುಖಗಳಲ್ಲಿ ನಗುವು ಕುಣಿದಾಡಿತು. ಅವರೆಲ್ಲರೂ ಭಕ್ತಿಯಿಂದ ಶಂಕರ ಪುತ್ರ ಕುಮಾರನನ್ನು ಸ್ತುತಿಸತೊಡಗಿದರು.